ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ ಘಟಿಕಾ ಚಲದಿ ನಿಂತ ಪಟು ಹನುಮಂತನು, ಘಟಿಕಾ ಚಲದಿ ನಿಂತ ಪಟು ಹನುಮಂತನು ಪಠನೆಯ ಮಾಡಲು ಕಟದಿ ಪೊರೆವೆನೆಂದು, ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ ಹನುಮಂತ ಹನುಮಂತ ಘಟಿಕಾ ಚಲದಿ ನಿಂತ ಹನುಮಂತ ಹನುಮಂತ ಘಟಿಕಾ ಚಲದಿ ನಿಂತ. ಚತುರಯುಗದಿ ತಾನು ಅತಿ ಬಲವಂತನು, ಚತುರ್ಮುಖ ನಯ್ಯನ ಚತುರಯುಗದಿ ತಾನು ಅತಿ ಬಲವಂತನು, ಚತುರ್ಮುಖ ನಯ್ಯನ ಚತುರ ಮುರುತಿಗಳ ಚತುರತ ನದಿ ಭಜಿಸಿ, ಚತುರ ಮುರುತಿಗಳ ಚತುರತ ನದಿ ಭಜಿಸಿ ಚತುರ್ಮುಖನಾಗಿ ಚತುರ್ವಿಧ ಫಲ ಕೊಡುತ್ತ, ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ ಹನುಮಂತ ಹನುಮಂತ ಘಟಿಕಾ ಚಲದಿ ನಿಂತ ಹನುಮಂತ ಹನುಮಂತ ಘಟಿಕಾ ಚಲದಿ ನಿಂತ. ಭವಗೋಸ್ಕರ ಕಲ್ಮಶ ದೂರ ವರಚಕ್ರ ತೀರ್ಥ ಸರ, ಸರಸಿಜ ಭವಗೋಸ್ಕರ ಕಲ್ಮಶ ದೂರ ವರಚಕ್ರ ತೀರ್ಥ ಸರ, ಮೆರವಾಚಲದಿ ನಿತ್ಯ ನರಹರಿಗೆ ದುರಾಗಿ, ಮೆರವಾಚಲದಿ ನಿತ್ಯ ನರಹರಿಗೆ ದುರಾಗಿ ಸ್ಥಿರ ಯೋಗಾಸನದಿ ವರವ ಕೊಡುವೆನೆಂದು, ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ ಹನುಮಂತ ಹನುಮಂತ ಘಟಿಕಾ ಚಲದಿ ನಿಂತ ಹನುಮಂತ ಹನುಮಂತ ಘಟಿಕಾ ಚಲದಿ ನಿಂತ. ಚಕ್ರವ ಧರಿಸಿ ಭಕ್ತರ ಮನದ ಪಂಕವ ಪರಿಹರಿಸಿ, ಶಂಖ ಚಕ್ರವ ಧರಿಸಿ ಭಕ್ತರ ಮನದ ಪಂಕವ ಪರಿಹರಿಸಿ ಪಂಕಜನಾಭ ಶ್ರೀ ಪುರಂದರ ವಿಠಲನ, ಪಂಕಜನಾಭ ಶ್ರೀ ಪುರಂದರ ವಿಠಲನ ಬಿಂಕದ ಸೇವಕ ಸಂಕಟ ಕಳೆಯುತ, ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ ಘಟಿಕ ಚಲದಿ ನಿಂತ ಪಟು ಹನುಮಂತನು ಘಟಿಕ ಚಲದಿ ನಿಂತ ಪಟು ಹನುಮಂತನು ಪಠನೆಯ ಮಾಡಲು ಕಟದಿ ಪೊರೆವೆನೆಂದು ಘಟಿಕ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಘಟಿಕ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ